ಡೆಂಗಿ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿ. ಕಿಸಾನ್ ವಾಣಿಯಲ್ಲಿ ಈಗ ಕೇಳಿ ರಾಯಚೂರು ಕೃಷಿ ಮೇಳ ಸಿದ್ಧತೆ ಮತ್ತು ವಿಶೇಷತೆಗಳು. ಈ ಕುರಿತು ಡಾಕ್ಟರ್ ಎಂಕೆ ನಾಯ್ಕ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇದೇ ದಿನಾಂಕ 10 ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕೃಷಿ ಮೇಳ ನಡೀತಾ ಇದೆ. ಈ ಕೃಷಿ ಮೇಳದ ವೈಶಿಷ್ಟ್ಯತೆಗಳೇನು, ಕೃಷಿ ಮೇಳದ ಉದ್ದೇಶಗಳೇನು, ಜೊತೆಗೆ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ನಡೀತಕ್ಕಂಥ ಕೃಷಿ ಮೇಳ ಯಾವ ರೀತಿ ಇದು ವಿಭಿನ್ನ ಆಗಿದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದಂಥ ಡಾಕ್ಟರ್ ಎಂ ಕೆ ನಾಯಕ್ ಅವರು ನಮ್ಮ ರೈತರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವರಿಂದ ಮಾಹಿತಿಯನ್ನು ಮಾಡಿಕೊಳ್ಳಂತ. ನಮಸ್ಕಾರ ಡಾಕ್ಟರ್ ಎಂ ಕೆ ನಾಯಕ್ ಅವರು. ನಮಸ್ಕಾರ. ಹೇಳಿ ಸರ್, ಮೊದಲೇದಾಗಿ ನಿಮ್ಮ ಕೃಷಿ ಮೇಳ ಯಾವಾಗಿಂದ ನಡೀತಾ ಇದೆ ಮತ್ತು ಎಷ್ಟು ದಿವಸ ನಡೀತಾ ಇದೆ, ಮತ್ತು ಕೃಷಿ ಮೇಳದ ಒಂದು ತಲೆಬರ ಅಂತ ಹೇಳ್ತೀವಿ ನಾವು, ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯ ಇರುತ್ತೆ, ಈ ಸಲದ ಕೃಷಿ ಮೇಳದ ಘೋಷವಾಕ್ಯ ಏನು? ನಮಸ್ಕಾರ. ಈಗ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳನ್ನು ಸೇರಿಸಿಕೊಂಡು ವಿಶ್ವವಿದ್ಯಾಲಯದ ಆವರಣದಲ್ಲಿ ಜನವರಿ 10, 11, 12 ಮೂರು ದಿನಗಳ ಕಾಲ ಕೃಷಿ ಮೇಳವನ್ನು ನಾವು ಆಚರಿಸುತ್ತಿದ್ದೇವೆ. ಈ ಸರಿ ಅದರ ಧ್ಯೇಯವಾಕ್ಯ ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ ಅಂತ. ಅಂದರೆ ಈ ವರ್ಷ ನಮ್ಮ ವಿಶ್ವಸಂಸ್ಥೆಯವರು ಕೂಡ, ಕೃಷಿ ಮತ್ತು ಆಹಾರ ಸಂಸ್ಥೆ ವಿಶ್ವಸಂಸ್ಥೆಯವರು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಆಚರಿಸ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತ ದೇಶದ ಒತ್ತಾಸೆಯ ಮೇರೆಗೆ ಈ ಒಂದು ಧ್ಯೇಯವನ್ನು ಹಾಕಿರೋದ್ರಿಂದ ವಿಶ್ವದಾದ್ಯಂತ ಇದನ್ನು ಆಚರಿಸುವ ಸಂದರ್ಭದಲ್ಲಿ ನಮ್ಮ ಒಂದು ದೇಶಕ್ಕೆ ಮತ್ತು ವಿಶ್ವವಿದ್ಯಾಲಯಕ್ಕೆ, ರಾಜ್ಯಕ್ಕೆ ಇದು ಹೆಮ್ಮೆಯ ಸಂಗತಿ. ಈ 27-28 ನಮ್ಮ ವಿಶ್ವವಿದ್ಯಾಲಯಕ್ಕೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಮಂತ್ರಿಗಳು, ಮತ್ತು ನರೇಂದ್ರ ಸಿಂಗ್ ತೋಮಾರ್ ಅವರು ಕೃಷಿ ಮಂತ್ರಿಗಳು, ಮತ್ತು ಮುಖ್ಯಮಂತ್ರಿಗಳು ಬಂದು ಈ ಒಂದು ಸಿರಿಧಾನ್ಯಗಳ ರಾಯಚೂರು ಡಿಕ್ಲರೇಷನ್, ರಾಯಚೂರಿನ ಡಿಕ್ಲರೇಷನ್ ಅಂತೇಳಿ ಮಾಡಿರೋದ್ರಿಂದ ವಿಶೇಷವಾದಂಥ ಒಂದು ಅರ್ಥವಿದೆ ಅಂಥೇಳಿ ಆ ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ ಎಂಬ ಒಂದು ಧ್ಯೇಯವಾಕ್ಯದಲ್ಲಿ ನಾವು ಕೃಷಿ ಮೇಳವನ್ನು ಆಚರಿಸುತ್ತಿದ್ದೇವೆ. ಈ ಸಲ ಕೃಷಿ ಮೇಳದಲ್ಲಿ ಎಷ್ಟು ಒಂದು ಮಳಿಗೆಗಳು ಬರ್ತವೆ, ಯಾವ್ಯಾವೊಂದು ವೈವಿಧ್ಯತೆ ಇದೆ ಮಳಿಗೆಗಳಲ್ಲಿ? ಈ ಸರಿ ನಾವು ಕೃಷಿ ಮೇಳದಲ್ಲಿ ಸಿರಿಧಾನ್ಯಗಳ ಬಗ್ಗೆ ವಿಶೇಷ ಒಂದು ಒತ್ತನ್ನು ಕೊಡ್ತಾ ಇದ್ರು ಕೂಡ, ಏನು ನಾವು ಇತ್ತೀಚೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಅಂತ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಅಂತ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ, ಆ ದಿಸೆಯಲ್ಲಿ ಎಲ್ಲ ಉಪಕಸುಬಗಳು ಕೃಷಿಯ ಜೊತೆಗೆ ತೋಟಗಾರಿಕೆ, ರೇಷ್ಮೆ ಮತ್ತು ಮೀನು ಮೇಳ, ಅದರ ಜೊತೆಗೆ ಪ್ರಿಸಿಷನ್ ಅಗ್ರಿಕಲ್ಚರ್ ಅಂದರೆ ಫಾರ್ಮ್ ಮೆಕನೈಸೇಷನ್ ಅಂತೀವಿ, ಅದರಲ್ಲಿ ಫರ್ಟಿಗೇಷನು, ರಸಸಾರದ ಜೊತೆಗೆ ನೀರು ಮತ್ತು ಇದನ್ನು ಕೊಡುವಂಥ ಇದು, ಅವೆಲ್ಲವನ್ನು ಸೇರಿಸ್ಕೊಂಡು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ರೈತರ ಆದಾಯವನ್ನು ಜಾಸ್ತಿ ಮಾಡಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ಬರುವಂಥ ರೈತರು ಇಲ್ಲಿ ಸಮಗ್ರ ಕೃಷಿಯ ಒಂದು ಪ್ರಾತ್ಯಕ್ಷತೆಯನ್ನು ಮತ್ತು ಮಳಿಗೆಗಳನ್ನು ಮತ್ತು ಡೆಮೋನ್ಸ್ಟ್ರೇಷನನ್ನು ಎಲ್ಲವನ್ನು ನೋಡ್ಕೊಂಡು ಹೋಗಿ ಹೊರಗಡೆ ಹೋಗುವಾಗ ನಾವು ಉಪಕಸುಬುಗಳನ್ನು ಮಾಡಿ ನಮ್ಮ ರೈತರ ಆದಾಯವನ್ನು ಜಾಸ್ತಿ ಮಾಡಬೇಕೆಂಬ ಪರಿಕಲ್ಪನೆಯಿಂದ ಹೋಗಬೇಕೆಂಬ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಅದರಲ್ಲೂ ನಮ್ಮ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಈ ಸರಿ ನಾವು ಡ್ರೋನ್ ಅಪ್ಲಿಕೇಶನ್ ಅಂದರೆ ಸತತವಾಗಿ ಡ್ರೋನನ್ನು ಉಪಯೋಗಿಸಿ ಯಾವ ಥರ ಸಿಂಪಡಣೆಯನ್ನು ಮಾಡಬೇಕು ಅನ್ನೋದನ್ನು ತೋರಿಸುವ ಸಲುವಾಗಿ ಡ್ರೋನ್ ಪ್ರಾತ್ಯಕ್ಷತೆ ಡೆಮೋನ್ಸ್ಟ್ರೇಷನನ್ನು ಇಟ್ಕೊಂಡಿದ್ದೀವಿ. ಅದರ ಪಕ್ಕದಲ್ಲೇ ನಮ್ಮ ಮೇಗಾ ಮಾಡೆಲ್ ಅಂದರೆ ಈಗ ರಸಸಾರ ಮತ್ತು ನೀರನ್ನು ಒಟ್ಟಿಗೆ ಫರ್ಟಿಗೇಷನನ್ನು ಕೊಟ್ಟರೆ, ಡ್ರಿಪ್ ಇರಿಗೇಷನ್ ಇವೆಲ್ಲ ಯಾವ ಥರ ಕೊಡಬಹುದು ಎಂಬ ಒಂದು ಮಾದರಿಯನ್ನು ಕೂಡ ಎದುರಿಗೆ ಅದನ್ನು ಇಟ್ಟಿದ್ದೇವೆ. ಅದರ ಜೊತೆಗೆ ಫಾರ್ಮ್ ಮೆಕನೈಸೇಷನಲ್ಲಿ ಇವತ್ತು ನಾವು ಏನು ಹತ್ತಿ, ತೊಗರಿ ಇವೆಲ್ಲ ಮತ್ತು ಮೆಕ್ಕೆಜೋಳ ಇವನ್ನೆಲ್ಲ ತಿರ್ಗಾ ಭೂಮಿಗೆ ಸೇರ್ಪಡಿಸುವಂಥ ಅದನ್ನು ಸ್ರೆಡ್ ಮಾಡಿ ಸೀಳಿ ಆ ಮೆಕನೈಸೇಷನ್ ಅಥವಾ ತಿರ್ಗಾ ನಮ್ಮ ಮಣ್ಣಿಗೆ ಸೇರಿಸುವಂಥ ಒಂದು ಪ್ರಾತ್ಯಕ್ಷತೆಯನ್ನು ಕೂಡ ರೈತರು ಬಂದವರು ಕಾಣಿಸ್ಬೇಕಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈಗ ಇತ್ತೀಚೆಗೆ ಕೇಂದ್ರ ಸರ್ಕಾರ ಸಹ ಈ ಒಂದು ಸೌರಶಕ್ತಿಗೆ ಬಹಳಷ್ಟು ಒಂದು ಒತ್ತಾಸೆಯನ್ನು ನೀಡ್ತಾ ಇದೆ. ರೈತರ ಮನೆ ಬಾಗಿಲಿಗೆ ಹೋಗಬೇಕು, ರೈತರು ಇದನ್ನು ಬಳಸುವಂತಾಗಬೇಕಂತಕ್ಕಂಥ ವಿಚಾರವಾಗಿ ಇಲ್ಲಿ ಸೌರಶಕ್ತಿ ಸಂಬಂಧಪಟ್ಟಂತ ಏನೇನು ಒಂದು ಡೆಮಾನ್ಸ್ಟ್ರೇಷನ್ಗಳು ನಿಮ್ಮ ಒಂದು ಕೃಷಿ ಮೇಳದಲ್ಲಿ? ಸೌರಶಕ್ತಿಯನ್ನು ಉಪಯೋಗಿಸಿ ಇವತ್ತು ನಾವು ಏನು ಸಂಸ್ಕರಣೆಗೂ ಕೂಡ ಇವತ್ತು ಅಂಜೂರ ಡ್ರಾಯಿಂಗ್ ಅದು ಕೂಡ ಸೌರಶಕ್ತಿಯನ್ನು ಉಪಯೋಗಿಸಿ ಒಂದು ಸಂಸ್ಕರಣೆ ಮಾಡಿ ಅಂಜೂರಕ್ಕೆ ಮೌಲ್ಯವರ್ಧನೆ ಹೇಗೆ ಮಾಡಬೇಕು, ಅದೇ ಥರ ಸೌರಶಕ್ತಿಯನ್ನು ಉಪಯೋಗಿಸಿ ಸ್ಪ್ರೇ ಹೆಂಗೆ ಮಾಡಬೇಕು, ಸಿಂಪರಣೆಯನ್ನು ಹೆಂಗೆ ಮಾಡಬೇಕು, ಸೌರಶಕ್ತಿಯನ್ನು ಉಪಯೋಗಿಸಿ ಈ ಥರ ಮೆಕನೈಸ್ಡ್ ಫಾರ್ಮಿಂಗ್ ಏನಂತೀವಲ್ಲ ಎಲ್ಲೆಲ್ಲಿ ಸಾಧ್ಯತೆ ಇದೆ ಎಲ್ಲ ಕಡೆಗೂ ಕೂಡ ಸೌರಶಕ್ತಿಯನ್ನು ಒಂದು ಎನರ್ಜಿ ಪಾರ್ಕ್ ಅಂತಿಟ್ಟೀವಿ, ಸೌರಶಕ್ತಿಯ ಪಾರ್ಕ್. ಈಗ ಮೊನ್ನೆ ಅಷ್ಟೇ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪ್ರಾಣಿಶಕ್ತಿಯ ಬಗ್ಗೆ ಅಖಿಲ ಭಾರತ ಸಮನ್ವಯ ಸಮಿತಿಯ ಒಂದು ಮೀಟಿಂಗ್ ಆಯಿತು, ಸಭೆ ಆಯಿತು. ಅದರಲ್ಲೂ ಕೂಡ ಇವಾಗ ಅದನ್ನ ಪ್ರಾಣಿಶಕ್ತಿಯನ್ನು ಬದಲಾಯಿಸಿ ಮೆಕನೈಸೇಷನ್ ಇನ್ ಅನಿಮಲ್ ಪ್ರೊಡಕ್ಷನ್ ಅನ್ನುವಂಥ ಒಂದು ಬದಲಾವಣೆ ಮಾಡಿದ್ದಾರೆ. ಅಂದರೆ ಆ ಒಂದು ಯಾಂತ್ರೀಕರಣವನ್ನು ಪ್ರಾಣಿಗಳ ಒಂದು ಉತ್ಪಾದನೆಯನ್ನು ಜಾಸ್ತಿ ಮಾಡಲಿಕ್ಕೆ ಈ ಒಂದು ಶಕ್ತಿಯನ್ನು ಹೇಗೆ ಉಪಯೋಗಿಸ್ಬೋದು ಅನ್ನೋದ್ರ ಕುರಿತು 2-3 ದಿನಗಳ ಕಾಲ ಒಂದು ಕಾರ್ಯಾಗಾರವನ್ನು ನಡೀತು. ಆ ದಿಸೆಯಲ್ಲೂ ಕೂಡ ನಾವು ಈ ಸರಿ ನಮ್ಮ ಕೃಷಿ ಮೇಳದಲ್ಲಿ ಅದನ್ನು ಕೂಡ ಹಾಕ್ತಾ ಇದ್ದೇವೆ, ಪ್ರಾಣಿಶಕ್ತಿ ಉಪಯೋಗ. ಒಟ್ಟು ಎಷ್ಟು ಸ್ಟಾಲ್ಗಳು ಈ ಸಲ ಬರ್ತಾ ಇದ್ದಾವೆ, ಮುಖ್ಯವಾಗಿ ಯಾವ್ಯಾವ ಒಂದು ಕ್ಷೇತ್ರಗಳಿಂದ ಸ್ಟಾಲ್ಗಳು ಬರ್ತಾ ಇದ್ದಾವೆ ಇಲ್ಲಿ? ಈ ವರ್ಷ ನಾವು ಮೊದಲೇ ಯೋಚನೆ ಮಾಡಿದ್ವಿ, ಒಂದು 300 ಸ್ಟಾಲ್ಗಳು ಮಳಿಗೆಗಳು, ಒಂದು 100 ಹೈಟೆಕ್ ಸ್ಟಾಲ್ಗಳನ್ನು ಮಾಡಬೇಕಂತ ಯೋಚನೆ ಆಗಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ, ಕೋವಿಡ್ ನಮಗೆ ಮತ್ತೆ ಬಿಡ್ತಾ ಇಲ್ಲ, ಹಾಗಾಗಿ ಆ ಕೋವಿಡ್ನ ಒಂದು ಹಾವಳಿ ಇರೋದ್ರಿಂದ ಅದನ್ನು ಗಮನದಲ್ಲಿಟ್ಕೊಂಡು ಸರ್ಕಾರದ ಮಾರ್ಗಸೂಚಿಗಳನ್ನು ಉಪಯೋಗಿಸಿಕೊಂಡು ನಾವು ಇಂಡೋರ್ ಏನಿದೆ ಹೈಟೆಕ್ಕನ್ನು ಈ ವರ್ಷ ಬದಲಾವಣೆ ಮಾಡಿದ್ವಿ, ಹೈಟೆಕ್ ಮಾಡ್ತಾ ಇಲ್ಲ, ಬರೀ ಓಪನ್ ಸ್ಪೇಸ್ನಲ್ಲಿ ಎಲ್ಲಿ ಗಾಳಿ ಆಡುವಂಥ ಸಂದರ್ಭ ಮತ್ತು ಅವಕಾಶ ಎರಡನ್ನು ಉಪಯೋಗಿಸಿಕೊಂಡು ಓಪನ್ ಸ್ಪೇಸ್ನಲ್ಲಿ ನಾವು ಒಂದು ಆರ್ಥಿಕ ಮಳಿಗೆಗಳನ್ನು ಸುಮಾರು 300-350 ಮಳಿಗೆಗಳನ್ನು ನಾವು ಹಾಕ್ತಾ ಇದ್ದೇವೆ. ಆ ಮಳಿಗೆಗಳಲ್ಲಿ ವಿಶೇಷವಾಗಿ ಬರುವಂಥದ್ದು ಅಂತಂದರೆ ಉತ್ಪಾದನಾ ತಾಂತ್ರಿಕತೆಗಳು ಮತ್ತು ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ರಫ್ತು ಮಾಡುವಂಥ ತೋಟಗಾರಿಕೆ ಬೆಳೆಗಳು ಇವೆಲ್ಲವನ್ನು ಹಣ್ಣು ಇರ್ಬೋದು ತರಕಾರಿ ಇರ್ಬೋದು ಅದಕ್ಕೆ ಸಪರೇಟ್ ಆಗಿ ಒಂದು ಮಳಿಗೆಗಳನ್ನು ನಾವು ಸಪರೇಟ್ ಮಾಡಿದ್ದೀವಿ. ಮತ್ತು ಈ ರಫ್ತು ವಹಿವಾಟು, ಫಲಪುಷ್ಪ ಪ್ರದರ್ಶನ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೊಲ ಸಾಕಾಣಿಕೆ, ಎರೆಗೊಬ್ಬರ ಉತ್ಪಾದನೆ, ಜೈವಿಕ ಗೊಬ್ಬರಗಳ ಉತ್ಪಾದನೆ, ಹೀಗೆ 10 ಮಳಿಗೆಗಳಿದ್ದಾವೆ. ಒಂದು ಸಪರೇಟ್ ಮಳಿಗೆಯನ್ನು ನಾವು ಮೀನಿನ ಒಂದು ಏನು ಅಲಂಕಾರಿಕ ಮೀನಿರ್ಬೋದು. ಈ ವರ್ಷ ನಾವು ವಿಶೇಷವಾಗಿ ನಮ್ಮ ರಾಯಚೂರಿನಲ್ಲಿ 19,000 ಟನ್ ಒಳನಾಡು ಮೀನನ್ನು ನಾವು ಉತ್ಪಾದನೆ ಮಾಡಿದ್ದೇವೆ. ಇದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳಬೇಕಾಗ್ತದೆ. ಹಾಗಾಗಿ ಮೀನಿನ ಖಾದ್ಯ, ಅದರ ಸಂಸ್ಕರಣೆ, ಮೌಲ್ಯವರ್ಧನೆ ಎಲ್ಲವನ್ನು ನಾವು ಗಮನದಲ್ಲಿಟ್ಟುಕೊಂಡು ಅದೊಂದು ವಿಶೇಷವಾದ ಮಳಿಗೆಯನ್ನು ಕೂಡ ಮಾಡಿದ್ದೇವೆ. ಅಲ್ಲಿ ಯಾಕೆ ಈ ಮಾತನ್ನು ಹೇಳಬೇಕಾಗ್ತದೆ ಅಂತಂದರೆ ಮೊನ್ನೆಯಷ್ಟೇ ನಾವು ಮಣ್ಣು ದಿನಾಚರಣೆಯನ್ನು ಆಚರಿಸಿದ್ದೇವೆ. ಮಣ್ಣು ಹೆಚ್ಚು ಕಡಿಮೆ 90% ಮಣ್ಣು ಆಹಾರದ ಉತ್ಪಾದನೆ ಮಣ್ಣಿನಿಂದ ಬರ್ತದೆ, ಉಳಿದ 10% ನೀರು, ಸಮುದ್ರ, ಬೇರೆ ಬೇರೆ ಮೂಲಗಳಿಂದ ಕೂಡ ನಾವು ಸಪ್ಲಿಮೆಂಟ್ ಮಾಡಿದ್ರೆ ಅನುಕೂಲ ಆಗ್ತದೆ ಅಂಥೇಳಿ ಹೆಚ್ಚಿನ ಒಂದು ವಿಶೇಷ ಗಮನವನ್ನು ಈ ಒಂದು ಮೀನಿನ ಮಳಿಗೆಗಳು ಕೂಡ ಮಾಡ್ತಾ ಇದ್ದೇವೆ. ಈಗ ತಮ್ಮ ಒಂದು ಕೃಷಿ ಮೇಳದ ಏನು ಘೋಷವಾಕ್ಯ ಅಥವಾ ತಲೆಬರ ಏನಿದೆ ಅಂತಂದರೆ ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ ಅಂತಕ್ಕಂಥದ್ದು. ಇಲ್ಲಿ ಇತ್ತೀಚೆಗೆ ಭಾಳಷ್ಟು ಜನ ಸಿರಿಧಾನ್ಯದಲ್ಲಿ ಆಸಕ್ತಿಯನ್ನು ತೋರಿಸ್ತಿದ್ದಾರೆ, ಉತ್ಪಾದನೆ ಮಾಡೋದ್ರಲ್ಲಿರ್ಬೋದು, ತಿನ್ನೋದ್ರಲ್ಲಿರ್ಬೋದು ಅಥವಾ ಅದನ್ನು ಸಂಸ್ಕರಣೆ ಮಾಡೋದ್ರಲ್ಲಿ. ಇದಕ್ಕೆ ಸಂಬಂಧಪಟ್ಟಂಥ ಏನೇನು ಒಂದು ಮಾಹಿತಿ ನಿಮ್ಮ ಕೃಷಿ ಮೇಳದಲ್ಲಿ ಸಿಗತ್ತೆ, ವಿಶೇಷವಾಗಿ ಸಾವಯವ ಕೃಷಿ ಇರ್ಬೋದು, ಜೈವಿಕ ಕೃಷಿ ಸಂಬಂಧಪಟ್ಟಂಥದ್ದು? ಈಗ ನಮ್ಮ ರಾಷ್ಟ್ರಮಟ್ಟದಲ್ಲಿ ಒಂದು ಹಳೆಯ ಪದ್ಧತಿ ಇತ್ತು, ಎಲ್ಲ ಸಿರಿಧಾನ್ಯಗಳನ್ನು ಉಪಯೋಗಿಸಿಕೊಂಡು ನಮ್ಮ ಪೂರ್ವಜರು ಒಳ್ಳೆಯ ಒಂದು ಆರೋಗ್ಯವನ್ನು ಸದೃಢಕಾಯರಾಗಿದ್ದರು ಅಂತ ಹೇಳಬೇಕು. ಯಾವುದೋ ಒಂದು ಸಂದರ್ಭದಲ್ಲಿ ಬಹುಶಃ ನಾವು ಅದನ್ನು ಮರೆತುಬಿಟ್ಟು ಕೇವಲ ಅಕ್ಕಿ, ಗೋಧಿ, ಸಕ್ಕರೆ, ಮೈದಾ ಹೀಗೆ ಅದಕ್ಕೆ ನಾವು ಅಂಟ್ಕೊಬಿಟ್ಟೀವಿ. ಹಲವಾರು ರೋಗಗಳನ್ನು ಆಹ್ವಾನಿಸುವಂಥ ಒಂದು ಪರಿಸ್ಥಿತಿ ಬಂದಿದೆ. ಇವತ್ತು ಏನು ಸೈಕೋಸೊಮ್ಯಾಟಿಕ್ ಅಂತೀವಿ, ಅದರಲ್ಲಿ ವಿಶೇಷವಾಗಿ BP ಇರ್ಬೋದು, ಆಮೇಲೆ ನಮ್ಮದು ಈ ಹೃದಯ ಕಾಯಿಲೆ, ಇವೆಲ್ಲವನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ಬಹುಶಃ ಸದೃಢಕಾಯವಾಗಿ ಒಂದು ಸಿರಿಧಾನ್ಯಗಳನ್ನು ನಾವು ಅದನ್ನು ಪ್ರೊಸೆಸಿಂಗ್ ಮಾಡಿ ಸಂಸ್ಕರಣೆ ಮಾಡಿ ಉಪಯೋಗಿಸಿದರೆ ಬಹುಶಃ ಆರೋಗ್ಯದಲ್ಲೂ ಕೂಡ ನಾವು ಒಳ್ಳೆಯ ಒಂದು ಬೆಳವಣಿಗೆಯನ್ನು ಕಾಣಬಹುದು ಎಂಬ ಉದ್ದೇಶದಿಂದ ಇವತ್ತು ನಮ್ಮಲ್ಲಿ ಏನು ನವಣೆ, ಆಮೇಲೆ ಕೊರಗು, ಇತರೆ ಏನು 10-12 ಸಿರಿಧಾನ್ಯಗಳಿದ್ದಾವೆ. ಈ ಎಲ್ಲ ಸಿರಿಧಾನ್ಯಗಳನ್ನು ಪ್ರೊಸೆಸಿಂಗ್ ಮಾಡುವಂಥ, ಸಂಸ್ಕರಣೆ ಮಾಡುವಂಥ ಒಂದು ಪ್ರಧಾನಮಂತ್ರಿಗಳ ಪ್ರೈಮ್ ಮಿನಿಸ್ಟರ್ ಫುಡ್ ಪ್ರೊಸೆಸಿಂಗ್ ಸ್ಕೀಮ್ ಬಂದಿದೆ. ಅದರಲ್ಲಿ ನಾವು ಇವತ್ತು ಅದನ್ನು ಕೃಷಿ ವಿಜ್ಞಾನ ಕೇಂದ್ರ ಕೆವಿಕೆಗಳಿಗೆ ಆ ಒಂದು ಏನು ಇಕ್ವಿಪ್ಮೆಂಟ್ಸು ಪ್ರೊಸೆಸಿಂಗ್ ಸಂಸ್ಕರಣೆ ಮಾಡುವಂಥ ಸೌಲಭ್ಯಗಳು ಬಂದಿದೆ, ಅದನ್ನು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನಾವು ಅದನ್ನು ಪ್ರಸ್ತುತಪಡಿಸ್ತಿದ್ದೇವೆ. ಅಲ್ಲಿ ರೈತರಿಗೆ ಹೆಲ್ಪ್ ಆಗುವಂಥ ಸಂಸ್ಕರಣೆ, ಮೌಲ್ಯವರ್ಧನೆ, ಆಮೇಲೆ ಈ ಸ್ವಸಹಾಯ ಗುಂಪುಗಳಿಗೆ ಅದೆಲ್ಲ ಹೆಲ್ಪ್ ಮಾಡಬೇಕಂಥೇಳಿ ಅದನ್ನು ಕೂಡ ನಾವು ನಮ್ಮ ಸಂಸ್ಕರಣಾ ವಿಭಾಗದಲ್ಲಿ ಸಂಪೂರ್ಣ ಮಾಹಿತಿ ಮತ್ತು ಡೆಮೋನ್ಸ್ಟ್ರೇಷನ್. ಇವತ್ತು ನೀವು ಅದು ಹಿಟ್ ಹಿಟ್ ಅಂತೀರಿ ಅಥವಾ ರವಾ ಅಂತೀರಿ, ಇವು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮಲ್ಲಿ ಟನ್ ಗಟ್ಟಲೆ ನಡೀತಾ ಇದ್ದಾವೆ. ಅದರ ಹೊರತಾಗಿ ತೊಗರಿ, ತೊಗರಿನಲ್ಲಿ ಸಾಂಬಾರ್ ಪುಡಿ ಅಥವಾ ಸ್ವಸಹಾಯ ಗುಂಪುಗಳಿಂದ ಸಾಂಬಾರ್ ಪುಡಿ ಮಾಡ್ತಾರೆ, ಮಸಾಲಾ ಪುಡಿ ಮಾಡ್ತಾರೆ. ಅದೇ ತರ ನಿಮ್ಮ ಇದರಲ್ಲಿ ನಮ್ಮ ಯಾವುದು ಶೇಂಗಾ ಚಿಕ್ಕಿ ಚಿಕ್ಕಿ, ಆಮೇಲೆ ಎಣ್ಣೆ ಎಣ್ಣೆ ಕೋಲ್ಡ್ ಪ್ರೆಸ್ ಆಯಿಲು, ಆಮೇಲೆ ಗಾಣದ ಎಣ್ಣೆ ಅಂತೀವಿ ಅದಕ್ಕೆ, ಆಮೇಲೆ ಮಷಿನ್ ಎಣ್ಣೆ, ಇವೆಲ್ಲಕ್ಕೂ ಬೇರೆ ಬೇರೆ ರೇಟ್ಗಳಿದ್ದಾವೆ. ಒಳ್ಳೆ ಒಂದು ಬೆಲೆ ಬರುವಂತದ್ದನ್ನ ರೈತರು ತಗೊಂಡು ಮಾಡಿ ಸ್ವಸಹಾಯ ಗುಂಪುಗಳಿಗೆ ಅದರಿಂದ ಕೃಷಿ ವಿಜ್ಞಾನ ಕೇಂದ್ರದಿಂದ ಮುಂದೆ ರೈತರಿಗೆ ತಲುಪುವಂತೆ ಮಾಡುವ ವ್ಯವಸ್ಥೆಯನ್ನು ಕೂಡ ಈ ವರ್ಷದ ಕೃಷಿ ಮೇಳದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದು 3 ದಿವಸದವರೆಗೆ ನಡೀತಕ್ಕಂಥ ಕೃಷಿ ಮೇಳದಲ್ಲಿ ಯಾರಾದರೂ ರೈತರು ಸಹಜವಾಗಿ ಒಂದೆರಡು ದಿವಸ ಉಳ್ಕೋಬೇಕಂತಿರ್ತಾರೆ, ಅವರಿಗೆ ವಿಶ್ವವಿದ್ಯಾಲಯದಲ್ಲಿ ಏನಾದ್ರು ವ್ಯವಸ್ಥೆಗಳಾಗ್ತಾ ಇದ್ದಾವ ಹೇಗೆ, ಅಥವಾ ಅವರು ಮುಂಚಿತವಾಗಿ ತಿಳಿಸಬೇಕಾ ವಿಶ್ವವಿದ್ಯಾಲಯಕ್ಕೆ ಹೇಗೆ? ನಾವು ವಿಶ್ವವಿದ್ಯಾಲಯದಲ್ಲಿ ನಮ್ಮ ಒಂದು ಮೊದಲನೇ ಒಂದು ಅಂದಾಜಿನ ಪ್ರಕಾರ 1,000,000 ರೈತರು ಬರಬೇಕು ಅಂತ ನಾವು ನಿರೀಕ್ಷೆ ಇದೆ. ಅದಕ್ಕೆ ತಕ್ಕಂತೆ ಬಂದಾವಾಗ ಅವರಿಗೆ ಊಟ ಮತ್ತು ವಸತಿ ಕೂಡ ಆಗ್ಬೇಕಾಗ್ತದೆ. ಆದ್ರೆ ಎಲ್ಲರೂ ಇರೋದಿಲ್ಲ, ಹಾಗಾಗಿ 10,000 ರೈತರಿಗೆ ಊಟ ಮತ್ತು ವಸತಿ ಎಲ್ಲರಿಗೂ ಆಗಲಿಲ್ಲ ಅಂದ್ರೂ ಕೂಡ ನಮ್ಮ ಗೆಸ್ಟ್ ಹೌಸು ಹಾಸ್ಟೆಲ್ಲು ಎಲ್ಲ ಸೇರಿ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಬಟ್ ಅವ್ರು ಮೊದಲೇ ನಮಗೆ ತಿಳಿಸ್ಬೇಕಾಗ್ತದೆ, ತಿಳಿಸ್ಬೇಕು ನಮ್ಮ ಇವ್ರು ಬರ್ತಾ ಇದ್ದಾರೆ ಇಷ್ಟು ಮಂದಿ ಇದ್ದೀವಿ ಅಂತೇಳಿ. ಎಲ್ಲರಿಗೂ ಆಗಲಿಕ್ಕಿಲ್ಲ, ಆದ್ರೆ ಊಟ ಮಾತ್ರ ಕನಿಷ್ಠ ಒಂದು 10,000 ಮಂದಿಗೆ, ಮೊದಲನೇ ದಿವಸ 3,000, ಎರಡನೇ ದಿವಸ 4,000, ಮೂರನೇ ದಿವಸ 3,000 ರೈತರಿಗೆ ಅನ್ನದಾತರಿಗೆ ಅನ್ನವನ್ನು ನೀಡುವಂಥ ಒಂದು ಕಡಿಮೆ ರೇಟ್ನಲ್ಲಿ ವ್ಯವಸ್ಥೆಯನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯ ಮಾಡಿದೆ. ಎಲ್ಲೋ ಒಂದು ಕಡೆ ನಮಗೆ ಅನಿಸುತ್ತೆ ಏನಂತಂದರೆ ಕೃಷಿ ಮೇಳ ಸ್ವಲ್ಪ ತಡವಾಗಿ ನಡೀತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ. ಅಲ್ಲಲ್ಲಿ ರೈತರು ಕೆಲಸದಲ್ಲಿ ತೊಡಗಿದ್ದಾರೆ, ಬೆಳೆಗಳ ಕಟಾವಿನ ಹಂತದಲ್ಲಿದ್ದಾವೆ, ಕೆಲಸ ಸಾಕಷ್ಟಿದೆ ಭೂಮಿಯಲ್ಲಿ. ಈ ಒಂದು ಸಂದರ್ಭದಲ್ಲಿ ರೈತರಿಗೆ ಇದರ ಸುದ್ದಿಯನ್ನು ಮುಟ್ಟಿಸ್ತಕ್ಕಂಥದ್ದು, ಪ್ರಚಾರ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಜೊತೆಗೆ ರೈತರನ್ನ ಮನವೊಲಿಸಿ ಒಂದು ಇದರಲ್ಲಿ ಭಾಗವಹಿಸಲಿಕ್ಕೆ ವಿಶ್ವವಿದ್ಯಾಲಯ ಏನು ಪ್ರಯತ್ನಗಳನ್ನು ಮಾಡ್ತಾ ಇದೆ? ಈ ದಿಸೆಯಲ್ಲಿ ನಾನು ಸರಿಯಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾಕಂದರೆ ಈಗ ಡಿಸೆಂಬರ್ ಒಳಗಡೆ ನಮ್ಮದು ಕೃಷಿ ಮೇಳ ಆಗಬೇಕಿತ್ತು, ಆದರೂ ಕೂಡ ಈಗ ನಾವು ಜನವರಿ 1ನೇ ವಾರದಲ್ಲಿ ಮಾಡ್ತಾ ಇರೋದ್ರಿಂದ ನಾವು ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಮತ್ತು ಅಲ್ಲಿ ಜಿಲ್ಲೆಯ ನಮ್ಮ ನೇರವಾದಂಥ ಸಂಪರ್ಕ ಇರುವಂಥ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಮೀನುಗಾರಿಕೆ ಎಲ್ಲ ಇಲಾಖೆಗಳು ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಲ್ಲಿರುವಂಥ ಮುಖ್ಯಸ್ಥರು ಸೇರಿ ಈ ಪೋಸ್ಟರ್ಗಳಿಂದ ಮತ್ತು ನಮ್ಮ ಖಾಯಂಆಗಿ ನಿಮ್ಮ ಪ್ರಸಾರ ಮಾಧ್ಯಮದಿಂದ ವಿಶೇಷವಾಗಿ ಆಕಾಶವಾಣಿ ಮತ್ತು ನಮ್ಮ ಅಮೋಘ ಚಾನಲ್ಲು ಈ ಎಲ್ಲ TV ಮಾಧ್ಯಮ ದೃಶ್ಯ ಮಾಧ್ಯಮಗಳಿಂದ ಕೂಡ ಇದನ್ನು ಅನೌನ್ಸ್ ಮಾಡ್ತಾ ಇದ್ದೇವೆ. ಮತ್ತು ಪ್ರತಿಯೊಂದು ಬಸ್ ಸ್ಟೇಷನ್ನು ಮತ್ತು ರೈಲ್ವೆ ಸ್ಟೇಷನ್ನಲ್ಲೂ ಕೂಡ ಈ ಒಂದು ಪ್ರಕಟಣೆಯೂ ಕೂಡ ನಡೀತಾ ಇರೋದ್ರಿಂದ ಇನ್ನಿರುವ ಒಂದು ವಾರದಲ್ಲಿ ಸಾಕಷ್ಟು ಮಟ್ಟಿಗೆ ರೈತರು ಬರ್ತಾರೆ ಎಂಬ ಒಂದು ಭರವಸೆನೂ ನಮಗಿದೆ. ಮತ್ತು ಈ ವರ್ಷ ನಾವು ವಿಶೇಷವಾಗಿ ಒಂದೆರಡು ಏನು ವಿಶೇಷ ಹಾಕೊಂಡಿವೆ ಅಂತಂದರೆ, ರೈತರು ಕೂಡ ಈಗ ಕೆಲವೊಂದು ಮಳೆ ಚಳಿ, ಈಗ ನೋಡಿ ಚಳಿಗಾಲ ಏನು ಚಳಿ ಅನಿಸ್ತಾ ಇಲ್ಲ, ಆಗಲೇ ಬೇಸಿಗೆ ಶುರು ಆದಂಗೆ ಅನಿಸ್ತದೆ. ಹಾಗಾಗಿ ಎಲ್ಲ ಮೀರಿ ಬೆಳೆಯುವಂಥ ಕೆಲ ಬೆಳೆಗಳನ್ನು ಕೂಡ, ಗೋಡಂಬಿ ಬೆಳೆ ಉದಾಹರಣೆಗೆ, ನಮ್ಮ ರಾಯಚೂರಿನಲ್ಲಿ ಗೋಡಂಬಿ ಬೆಳೆ ಯಾರೂ ಇಂಟ್ರೊಡ್ಯೂಸ್ ಮಾಡಿಲ್ಲ. ನಾವು ಈ ಸಾರಿ ನಮ್ಮ ಡೈರೆಕ್ಟರ್ ಆಫ್ ಕ್ಯಾಶ್ಯೂ ನಟ್ ಅವರಿಂದ ಕೊಚ್ಚಿನಿಂದ ಕರೆಸ್ತಾ ಇದ್ದೀವಿ, ಅವರು ಕೂಡ ಇದರಲ್ಲಿ ಸ್ಪಾನ್ಸರ್ಶಿಪ್ ಇದೆ. ಗೋಡಂಬಿ ಬೆಳೆಗೆ ಇವತ್ತು ನಾವು ಕ್ಲೈಮೇಟ್ ಸ್ಮಾರ್ಟ್ ಕ್ರಾಪ್ ಅಂತೀವಿ, ಅಂದರೆ ಹವಾಮಾನದ ವೈಪರೀತ್ಯವನ್ನು ಮೀರಿ 300 mm 3,000 mm ಬೆಳೆಯುವಂಥ ಶಕ್ತಿ ಇರೋದ್ರಿಂದ ಅದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತೀವಿ. ಆಮೇಲೆ ಸಾಫ್ಟ್ ಗ್ರಾಫ್ಟ್ಸು ವೆಂಗೂರ್ಲ ಅವೆಲ್ಲ ಇದೆಯಲ್ಲ, ಅದನ್ನು ಕೂಡ ರೈತರಿಗೆ ಕೊಡಿಸುವ ವ್ಯವಸ್ಥೆಯನ್ನು ಮಾಡೋದ್ರಿಂದ ಇದು ಕೂಡ ಯಾವುದೇ ಕ್ಲೈಮೇಟಿಗೆ ಬರುವ ಇದು ಅಂತ ಅಲ್ಲ. ಹಾಗೆ PPVFRA ಅಂದರೆ ರೈತರ ತಳಿ ಮತ್ತು ಪ್ಲಾಂಟ್ ಬ್ರೀಡರ್ಸ್ ತಳಿಯ ಹಕ್ಕುಗಳ ಒಂದು ಅಥಾರಿಟಿ ದೆಲ್ಲಿಯಿಂದ ಅವರು ಕೂಡ ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ. ಅದು ಯಾವುದೇ ಸೀಸನ್ನಲ್ಲೂ ಮಾಡಬಹುದು, ಅಂದರೆ ರೈತರ ತಳಿಗಳನ್ನು ರಿಜಿಸ್ಟ್ರೇಷನ್ ಮಾಡೋದು ಹೆಂಗೆ, ಆದರೆ ಅವ್ರಿಗೆ ಏನು ಹಕ್ಕಿದೆ, ಯಾವಾಗ ಒಂದು ಕಾಲದಲ್ಲಿ ಉಳುವವನೇ ಭೂಮಿಯ ಒಡೆಯ ಅಂತಿದ್ವಿ, ಈಗ ಬಿತ್ತುವವನೇ ಅವನದೇ ಬೀಜ, ಅವನೇ ಅದರ ಒಡೆಯ, ಹಕ್ಕುದಾರ. ಆ ದಿಶೆಯಲ್ಲೂ ಕೂಡ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಒಂದು ದಿವಸ ದೆಹಲಿಯಿಂದ ಈ ಒಂದು ರೈತ ತಳಿಗಳ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲ ದೃಷ್ಟಿನಲ್ಲಿ ವಿಚಾರ ಮಾಡಿದ್ರೆ ಆಮೇಲೆ ಒಂದು ಇನ್ನೊಂದು ವಿಶೇಷ ನಾನು ಹೇಳಬೇಕಾದ್ದು ಅಂತಂದರೆ, ನಮ್ಮ ಏಳು ಜಿಲ್ಲೆಗಳ ಸಾಧಕ ಕೃಷಿಕರನ್ನು ಮತ್ತು ಕೃಷಿ ಮಹಿಳೆಯರನ್ನು ಅವರಿಗೆ ಅವರ ಸಾಧನೆಗೆ ಪ್ರಶಸ್ತಿಯನ್ನು ಕೊಡೋದಕ್ಕೋಸ್ಕರ, ಮತ್ತು ಕಳೆದ ವರ್ಷ ನಾವು ಕೋವಿಡ್ ನಿಮಿತ್ತ ಮಾಡಿರಲಿಲ್ಲ, ಅದು ಕೂಡ 6 ಪ್ರಶಸ್ತಿ ಸೇರಿ 20 ಪ್ರಶಸ್ತಿಗಳನ್ನು ಕೊಡುವಂಥ ಕಾರ್ಯಕ್ರಮ ಕೂಡ ಎರಡನೇ ದಿವಸ ಇದೆ. ಆ ಎರಡನೇ ದಿವಸಕ್ಕೆ ನಮ್ಮ ಕೃಷಿ ಮಂತ್ರಿಗಳು, ವಿಶೇಷವಾಗಿ ನಮ್ಮ ಜನಪ್ರತಿನಿಧಿಗಳು ಮತ್ತು ನಮ್ಮ ಸೆಕ್ರೆಟರಿಯೇಟ್ ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಈಗ ನಮ್ಮ ರೈತರಿಗೆ ಹೇಳಿ ಕೊನೆಯದಾಗಿ ಏನಂತಂದ್ರೆ, ಮೊದಲನೇ ದಿವಸ ಏನು ಕಾರ್ಯಕ್ರಮಗಳು ಇರ್ತವೆ, ಎರಡನೇ ದಿವಸ ಏನು ಕಾರ್ಯಕ್ರಮ ಇದಾವೆ, ಮತ್ತು ಕೊನೆಯ ದಿವಸ ಏನೇನು ಕಾರ್ಯಕ್ರಮಗಳು ಇರ್ತವೆ ಅಂತಕ್ಕಂಥದ್ದು. ಮೊದಲನೇ ದಿವಸ ನಮ್ಮದು ವಿಶ್ವವಿದ್ಯಾಲಯದಲ್ಲಿ ಏನು ಇನ್ಫಾರ್ಮಲ್ ಆಗಿ ನಾವು ಇನಾಗ್ರೇಷನ್ ಮಾಡುವಾಗ ಒಂದು ಗೋಪೂಜೆಯನ್ನು ಮಾಡಿ ಒಂದು ಪ್ರವೇಶವನ್ನು ಮಾಡ್ತೇವೆ. ಯಾವ ನಮ್ಮ ಒಬ್ಬ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೀತದೆ. ಅಂದರೆ ಅದೇ ದಿವಸ ಮಧ್ಯಾಹ್ನ 2-5 ಗಂಟೆಗೆ ರೈತರಿಂದ ರೈತರಿಗೆ, ಅಂದರೆ ಏನು ನಮ್ಮಲ್ಲಿ ಇವತ್ತು ಪ್ರಶಸ್ತಿ ಪಡೆದಿದ್ದಾರೆ, ಸಾಧನೆ ಮಾಡಿದ್ದಾರೆ. ಕೊನೆಗೆ ನಿಮಗೆ ಇನ್ನೂ ಹೇಳಬೇಕಂತಂದರೆ, 16 ಸಮಸ್ಯೆಗಳ ಮಧ್ಯೆಯೂ ಕೂಡ ಮಾದರಿ ರೈತರಾಗಿ ಬೆಳೆದಿದ್ದಾರೆ. ಅಂದರೆ ಮೊದಲೊಂದು ಕಾಲ ಇತ್ತು, ವಿದ್ಯೆ ಇದ್ದವರಷ್ಟೇ ನೌಕರಿ ಮಾಡಬೇಕು, ವಿದ್ಯೆ ಇಲ್ಲದೆ ಇರೋದರೆಲ್ಲ ಕೃಷಿ ಮಾಡಬೇಕು. ಈಗ ಅದು ಸ್ವಲ್ಪ ಪ್ರಜ್ಞಾವಂತ ಸಮಾಜ, ಓದುವ ಸಮಾಜದಲ್ಲಿ ಅದು ಕೂಡ ಬದಲಾವಣೆ ಆಗ್ತಾ ಇರೋದ್ರಿಂದ ಇವತ್ತು ನಮ್ಮ ಜೊತೆಗೆ ವಿದ್ಯಾವಂತರು ಮತ್ತು ಕೃಷಿಯನ್ನು ಮಾಡಿದವರು, ಪ್ರಜ್ಞಾವಂತರು ಮತ್ತು ಆರ್ಥಿಕವಾಗಿ ತಾವು ಕೃಷಿಯಲ್ಲಿ ಸಾಧನೆ ಮಾಡಿ ಯಾವ ತಂದೆ ತಾಯಿ ಅದೇ ಹೊಲದಲ್ಲಿ ಲಾಸ್ ಕಾಣಿಸಿದ್ರು, ಅದೇ ಹೊಲದಲ್ಲಿ ಇವತ್ತು ಸಿರಿತನವನ್ನು ಕಾಣಿಸುವಂಥ ರೈತರಿದ್ದಾರೆ, ಆ ಒಂದು ಆತ್ಮಸ್ಥೈರ್ಯ ಬೆಳೆಸ್ಕೊಂಡವರಿದ್ದಾರೆ, ಅವರನ್ನು ಹುಡುಕಾಡಿ ಈ ನಮ್ಮ ಇವತ್ತಿನ ದಿವಸ ಸಿರಿಧಾನ್ಯಗಳ ಬಗ್ಗೆ ಇರ್ಬೋದು, ಗೋಡಂಬಿ ಬೆಳೆ ಬಗ್ಗೆ ಇರ್ಬೋದು, ಸಮಗ್ರ ಕೃಷಿ ಇರ್ಬೋದು, ಅಥವಾ ನಮ್ಮದು PPVFRA ಆ್ಯಕ್ಟಿವಿಟಿ ಇರ್ಬೋದು, ಅಥವಾ ಯಂತ್ರಚಾಲಿತ ಇದ್ರ ಬಗ್ಗೆ ಇರ್ಬೋದು, ಪ್ರಿಸಿಷನ್ ಫಾರ್ಮಿಂಗು, ರಫ್ತು ಮಾರುಕಟ್ಟೆ, ಎಲ್ಲ ಒಂದೊಂದು ಥೀಮ್ ಹಾಕಿದ್ವಿ ಧ್ಯೇಯ ವಾಕ್ಯ. ಒಂದೊಂದು ಸೆಷನ್ನಲ್ಲಿ ರೈತರಿಗೆ ಅಂತ ಆ ಸೆಷನ್ನಲ್ಲಿ ಆ ರೈತರು ಮತ್ತು ವಿಜ್ಞಾನಿಗಳು ಅವರಿಗೆ ಮಾಹಿತಿಯನ್ನು ಕೊಡಲಿದ್ದಾರೆ. ಈ ಸಂವಾದ ಕಾರ್ಯಕ್ರಮ ಮೊದಲನೇ ದಿವಸ ಮಧ್ಯಾಹ್ನ, ಎರಡನೇ ದಿವಸ ಬೆಳಿಗ್ಗೆ ಅದು ಉದ್ಘಾಟನೆ ಆಗ್ತದೆ. ಉದ್ಘಾಟನೆಗೆ ನಮ್ಮ ಕೃಷಿ ಮಂತ್ರಿಗಳು ಮತ್ತು ಹಲವಾರು ಮಂತ್ರಿಗಳು ಮತ್ತು ಶಾಸಕರು, ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಜನಪ್ರತಿನಿಧಿಗಳು ಬರ್ತಾರೆ. ಅದೇ ದಿವಸ ಮಧ್ಯಾಹ್ನ ಕೂಡ ರೈತರಿಂದ ರೈತರಿಗೆ ಕಾರ್ಯಕ್ರಮ, ಆಮೇಲೆ ಮೂರನೇ ದಿವಸನೂ ಕೂಡ ಬೆಳಿಗ್ಗೆ ರೈತರಿಂದ ರೈತರಿಗೆ, ಮಧ್ಯಾಹ್ನ ಮತ್ತು ರೈತರಿಂದ ರೈತರಿಗೆ ಆ ಕಾರ್ಯಕ್ರಮ ಇರೋದರಿಂದ ಅಲ್ಲಿ ವಿಶೇಷವಾಗಿ ಕೃಷಿಯಲ್ಲಿ ಪಾಂಡಿತ್ಯವನ್ನು ಪಡೆದವರು, ಅನುಭವವನ್ನು ಪಡೆದವರು, ಕೃಷಿಯಲ್ಲಿ ಸ್ವತಃ ತಾವೇ ಮಾಡಿ ಅದರನ್ನು ಒಂದು ಸಿರಿತನವನ್ನು ಕಂಡಂಥ ಆ ರೈತರ ಅನುಭವದ ಅಮೃತವನ್ನು ಹಂಚಿಕೊಳ್ಳುವಂಥ ಯೋಚನೆಯನ್ನು ಕೂಡ ಮಾಡಿರೋದ್ರಿಂದ ಈ ಕಾರ್ಯಕ್ರಮ ಸುಮಾರು 20 ಸಂಪನ್ಮೂಲ ವ್ಯಕ್ತಿಗಳು ಬರಲಿದ್ದಾರೆ. ಅವರೆಲ್ಲರನ್ನ ಸೇರಿಸಿ 3 ದಿನದ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕಂತ ವಿಶ್ವವಿದ್ಯಾಲಯದ ಸಂಕಲ್ಪ. ಒಟ್ಟಾರೆ ಕೃಷಿ ಮೇಳಕ್ಕೆ ತಾವು ಎಷ್ಟು ಜನ ಭಾಗವಹಿಸಬಹುದು ಅಂತ ಏನಾದರೂ ನಿರ್ಧಾರ ಮಾಡಿದ್ದೀರಾ? ನಮ್ಮ ಅಂದಾಜು ನಾವು ಹೇಳ್ದಂಗೆ 5 ಲಕ್ಷ ರೈತರು ಬರಬೇಕಂತ, ಯಾಕಂದರೆ 7 ಜಿಲ್ಲೆಯ ಕಲ್ಯಾಣ ಕರ್ನಾಟಕದ ರೈತರು 3 ವರ್ಷದಿಂದ ಕೃಷಿ ಮೇಳ ನಡೆದಿಲ್ಲ. ಈ ಎಲ್ಲ ಕಾರಣದಿಂದ ನಾವು 5 ಲಕ್ಷ ಅಂದರೆ 3-4 ಲಕ್ಷ ಅವರು ಬರಬಹುದು ಎಂಬ ಯೋಚನೆ ಇದೆ. ಯಾಕಂದರೆ ಈಗ ಹವಾಮಾನದ ವೈಪರೀತ್ಯ ಇದ್ದರೂ ಕೂಡ ಅವರಿಗೆ ಬಂದು ಹೋಗಲಿಕ್ಕೆ ಅಂತ ಒಂದು ತೊಂದರೆನಿಲ್ಲ. ಯಾಕಂದರೆ ಎಲ್ಲ ಜಿಲ್ಲೆಯ ಜಂಟಿ ಕೃಷಿ ಇಲಾಖೆ ನಿರ್ದೇಶಕರು ಮತ್ತು ಆತ್ಮ ಯೋಜನೆ ಅವರೆಲ್ಲ ಸೇರಿ ರೈತರಿಗೆ ಅವರಿಗೆ ಎಕ್ಸ್ಪೋಜರ್ ವಿಸಿಟ್ ಅಂತ ಒಂದು ಫಂಡ್ ಇದೆ, ಅದರಲ್ಲೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ನಾವು ಪ್ರತಿಯೊಬ್ಬ ಜಿಲ್ಲೆಯ ಕೃಷಿ ನಿರ್ದೇಶಕರಿಗೆ ಮತ್ತು ನಮ್ಮ ತೋಟಗಾರಿಕೆ, ಪಶುಸಂಗೋಪನೆ ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ನ ನಿರ್ದೇಶಕರಿಗೂ ಕೂಡ, ನಮ್ಮ ರಾಜ್ಯದ ಬೆಂಗಳೂರಿನ ಇದರಿಂದ ಕೂಡ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಾಗಿದೆ. ಮತ್ತು ವಿಶೇಷವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಎಕ್ಸ್ಟೆನ್ಷನ್ ಯೂನಿಟ್ನ ವಿಜ್ಞಾನಿಗಳು ಪ್ರತಿಯೊಬ್ಬರಿಗೂ ಕೂಡ ಅವರ ಏನು ಕಾಂಟ್ಯಾಕ್ಟ್ ಫಾರ್ಮರ್ಸ್ ಇದ್ದಾರೆ ಅಲ್ಲೆಲ್ಲ ವೈಯಕ್ತಿಕವಾಗಿ ಕರೆದು ಕರ್ಸ್ಕೊಂಡು ಬರುವಂಥ ಇದಿದೆ. ಹಾಗಾಗಿ ಒಳ್ಳೆಯ ಒಂದು 100,000 ರೈತರು ಬರ್ತಾರೆಂಬ ದೊಡ್ಡ ಭರವಸೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಒಳ್ಳೆ ಸರ್, ಕೊನೆಯದಾಗಿ ಏನು ಹೇಳ್ತೀರಿ ರೈತರಿಗೆ? ಕೊನೆಯದಾಗಿ ನಾವು ಹೇಳೋದಿಷ್ಟು, ಇಷ್ಟೆಲ್ಲ ಕೃಷಿ ಮೇಳ ಮಾಡೋದು ಅಂತಂದರೆ ಕೃಷಿ ತಂತ್ರಜ್ಞಾನವನ್ನು ರೈತರಿಗೆ ವರ್ಗಾವಣೆಗೊಳಿಸೋದು, ಆವಿಷ್ಕಾರಗಳು. ಇವತ್ತು ರೈತರ ಹೊಲದಲ್ಲಿ ಆವಿಷ್ಕಾರಗಳಿದ್ದಾವೆ, ಸಂಶೋಧನಾ ಕೇಂದ್ರದಲ್ಲಿ ಆವಿಷ್ಕಾರಗಳಿದ್ದಾವೆ, ಮತ್ತು ಎಂಟ್ರಪಿನ ಉದ್ಯಮದಲ್ಲಿ ಆವಿಷ್ಕಾರಗಳು. ಹಾಗಾಗಿ ಒಂದು ದಿಶೆನಲ್ಲಿ ಹೇಳಬೇಕಂತಂದರೆ 100 ರೂಪಾಯಿ ಬಳಕೆದಾರರು ಪರ್ಚೇಸ್ ಮಾಡಿದ್ರೆ ಅದರಲ್ಲಿ 22 ರೂಪಾಯಿ ರೈತರಿಗೆ ಸಿಗ್ತಾ ಇದೆ ಎಂಬ ಮಾಹಿತಿ ರಾಷ್ಟ್ರ ಮಟ್ಟದಲ್ಲಿ ಗೊತ್ತಾಗಿದೆ. ಈಗ ನೀವು ಡಬ್ಲಿಂಗ್ ಮಾಡಬೇಕಂತಂದ್ರೆ ನಿಮ್ಮ ಮುಂದೆ ಕರೆಕ್ಟ್ ಇದೆ ಟಾರ್ಗೆಟ್ ಅಂದ್ರೆ 22 ಇದ್ದು 44 ಆಗಬೇಕಂತ. ಆ 44 ರೂಪಾಯಿ ಆಗಕ್ಕೆ 30% ಉದ್ದಿಮೆದಾರರಾಗಬೇಕು. ಉತ್ಪಾದನೆ ಮಾಡಿದಿರಿ, ನಮ್ಗೆ ಹೊಟ್ಟೆ ತುಂಬಿದೆ, ಆದ್ರೆ ನಿಮ್ಮ ಜೇಬು ತುಂಬಿಲ್ಲ ಎಂಬ ಸಂದೇಶದೊಂದಿಗೆ ನೀವು ಆ ಜೇಬು ತುಂಬಿಸೋಕ್ಕೋಸ್ಕರವಾದರೂ ಹೊಟ್ಟೆ ತುಂಬಿಸಿದಂಥ ಅನ್ನದಾತ 30% ನೀವು ಉದ್ದಿಮೆದಾರರಾದರೆ ಆ ಉದ್ದಿಮೆಯಿಂದ ಮೌಲ್ಯವರ್ಧನೆ ಮಾಡಿ ಸಂಸ್ಕರಣೆ ಮಾಡಿ ರಫ್ತು ಮಾಡಿ ಡಾಲರ್ನಲ್ಲಿ ನೀವು ದುಡ್ಡು ತಗೊಂಡವಾಗ 75 ವರ್ಷಗಳ ಸುದೀರ್ಘ ಸ್ವಾತಂತ್ರ್ಯೋತ್ಸವದ ನಂತರದ ನಮ್ಮದೇನು ಕೃಷಿ ಪ್ರವಾಸದಲ್ಲಿ $1 ಇತ್ತು 1947. ಈಗ 75 ರೂಪಾಯಿ $1 ಅದನ್ನು ರಿವರ್ಸ್ ಮಾಡುವಂಥ ತಾಕತ್ತನ್ನು ನಮ್ಮ ರೈತರು ತೋರಿಸ್ತಾರೆ. ಎಲ್ಲ ಸಮಸ್ಯೆಗಳ ನಡುವೆ ಸಕಾರಾತ್ಮಕವಾದಂಥ ವಿಚಾರ, ತಾಳ್ಮೆ, ಸ್ವಂತ ದುಡಿಮೆ, ಬೆಳೆಗಳ ಅಧ್ಯಯನ, ಅದರ ಹೊರತಾಗಿ ವೈಜ್ಞಾನಿಕ ಕೃಷಿ ಮತ್ತು ನಷ್ಟ ಸಹಿಸಿಕೊಳ್ಳುವಂಥ ಮನಸ್ಥೈರ್ಯ, ಹೊಸ ತಾಂತ್ರಿಕತೆಯ ಒಂದು ಅಳವಡಿಕೆ ಮತ್ತು ಸುಧಾರಿತ ತಳಿ, ಮಿಶ್ರ ಬೆಳೆ ಸಂಯೋಜನೆ, ಮಾರುಕಟ್ಟೆಯ ಅರಿವು, ಮಿತ ಖರ್ಚು, ಬೆಳೆಗಳ ಮೌಲ್ಯವರ್ಧನೆ, ಇಷ್ಟೂ ಸೇರಿ ಒಂದು ಪರಿಕಲ್ಪನೆಯ ಸಿಂಥೆಸಿಸ್ ಆಗ್ತದೆ ಎಂಬ ವಿಶ್ವಾಸದೊಂದಿಗೆ ಕೃಷಿ ಮೇಳಕ್ಕೆ ತಮ್ಮೆಲ್ಲರನ್ನು ನಾನು ಆಹ್ವಾನಿಸ್ತೇನೆ. ಒಳ್ಳೆ ಸರ್, ಇದುವರೆಗೆ ನಿಮ್ಮ ರಾಯಚೂರಿನಲ್ಲಿ ನಡೀತಕ್ಕಂಥ ಕೃಷಿ ಮೇಳ, ಇದೇ ತಿಂಗಳು 10, 11, 12 ನಡೀತಕ್ಕಂಥ ಕೃಷಿ ಮೇಳದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ರೈತರು ಭಾಗವಹಿಸಿ ಈ ಒಂದು ಕೃಷಿ ಮೇಳದಲ್ಲಿ ಇರತಕ್ಕಂಥ ಮಾಹಿತಿಯನ್ನು ಪಡ್ಕೊಳ್ಳಿ. ಜೊತೆಗೆ ಎಷ್ಟೇ ಮಾಹಿತಿಯನ್ನು ಪಡ್ಕೊಂಡ್ರೂ ಕಡಿಮೆ ಅಂತ ಹೇಳ್ಬೋದು ಕೃಷಿಯಲ್ಲಿ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲ ರೈತ ಬಾಂಧವರು, ಈ ಭಾಗದ ರೈತ ಬಾಂಧವರು ಕೃಷಿ ಮೇಳದಲ್ಲಿ ಭಾಗವಹಿಸಿ ಕೃಷಿ ಮೇಳವನ್ನು ಯಶಸ್ವಿಗೊಳಿಸಲಿ ಅಂತ ಹೇಳೋಣ. ನಮ್ಮ ರೈತರೊಂದಿಗೆ ಕೃಷಿ ಮೇಳ ಕುರಿತು ವಿಚಾರವನ್ನು ಹಂಚಿಕೊಂಡದಕ್ಕೆ ಎಲ್ಲ ರೈತರ ಪರವಾಗಿ ಮತ್ತು ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ವಿಶೇಷವಾದಂಥ ಒಂದು ಧನ್ಯವಾದಗಳನ್ನು ಯಾಕೆ ಅರ್ಪಿಸ್ತಾ ಇದ್ದೇನೆ ಅಂತಂದರೆ, ನಾವು ಬೆಳಿಗ್ಗೆ ಸಾಯಂಕಾಲ ನಿಮ್ಮ TV ನೋಡಲಿಲ್ಲ ಅಂತಂದರೂ ನಾವು ಆಕಾಶವಾಣಿನಲ್ಲಿ ಕೇಳೋದು, ಅದರಲ್ಲೂ ವಿಶೇಷವಾಗಿ ಕೃಷಿಯ ವಾರ್ತೆ, ಕೃಷಿಯ ತಮ್ಮ ಏನು ಸಂವಾದಗಳನ್ನು ಕೇಳ್ತಾ ಇರ್ತೀವಿ. ಅದರಲ್ಲೇ ನಮ್ಗೆ ಗೊತ್ತಾಗ್ತದೆ ಭಾಳಷ್ಟು ಬದಲಾವಣೆಗಳಾಗ್ತದೆ. ಆ ಬದಲಾವಣೆಯಲ್ಲಿ ನಿಮ್ಮ ಆಕಾಶವಾಣಿ ಒಂದು ವಿಶೇಷ ವೆಹಿಕಲ್ ಆಗಿ ಮಾರ್ಪಾಡಾಗಿ ಇನ್ನೂ ಹೆಚ್ಚಿನ ಒಂದು ಭವಿಷ್ಯವನ್ನು ರೈತರಿಗೆ ಕಾಣಿಸ್ಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ರಾಯಚೂರು ಕೃಷಿ ಮೇಳ ಸಿದ್ಧತೆ ಮತ್ತು ವಿಶೇಷತೆಗಳು ಈ ಕುರಿತು ಡಾಕ್ಟರ್ MK ನಾಯಕ್ ಅವರೊಂದಿಗೆ ಸಂದರ್ಶನ ಆಲಿಸಿದರು. ಈ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಗಿಳಿ ಮೇಲೋ ನೋಡದಂಗೋ ಹಾಡ ಕೋಲಾರದ ಪರಪ್ಪ ಸಂಗಪ್ಪ ಗಣಿ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳುತ್ತಿರುವಿರಿ. ಈಗ ಇನ್ನೊಂದು ಗೀತೆ. ಹಕ್ಕಿ ಪಕ್ಷಾಗ ಗಿಳಿ ಚಂದ ಮ್ಯಾಲಿರುವ ಚಿಕ್ಕಾಗ ಚಂದ ಚಂದರಾಮ ಬಂಗಾರ ಬಳಿ ಮುಂದ ಬಿಂದಲಿದ್ದರ ಚಂದ ಕಂದವ ಚಂದ ಬಗಲಾಗೋ ಕಂದವ ಚಂದ ಬಗಲಾಗ ಬಬಲಾರಿ ಸದ ಶಿವ ಚಂದ ಮಠದಾಗೋ ಕಂದವ್ವ ಚಂದ ಬಗಲಾಗ ಬಬಲಾದಿ ಮಠದಾಗ ಚಂದ ಸದಶಿವ ಬಿದರಿ ಬಬಲಾದಿ ಮುಂದ ಇದರಿ ಗಾಯವನ್ಯಾರೋ ಮದರಿ ರುಂಬಲದ ಸದಶಿವ ಮದರಿ ರುಂಬಲದ ಸದಶಿವ ಇದರಿ ಶಿವರಾತ್ರಿ ಒಮ್ಮೆ ಮದರಿ ರುಂಬಲದ ಸದಶಿವ ನಿದರಿಗೆ ಶಿವರಾತ್ರಿ ಹೊಮ್ಮಿ ಆದೇನೋ ಕಾಕಂಡಿಕಿ ಕರಿ ಚಂದ ಮಮದ ಪುರ ಕರಿ ಚಂದ ಹೊನ್ನ ಕ್ವಾಲರದ ಹೊಳಿ ಚಂದ ಹೊನ್ನ ಕ್ವಾಲರದ ಹೊಳಿ ಚಂದ ದಿಗಂಬರಪ್ಪನ ಹಾಲು ಕಳಿ ಚಂದ ಕರಿ ಚಂದ ಮಂದಾಪುರ ಕ್ಯ ಹರಿ ಚಂದ ಹೊನ್ನ ಕೋಲಾರದ ಹೊಳಿ ಚಂದ ಹೊನ್ನ ಕೋಲಾರದ ಹೊಳಿ ಚಂದ ದಿಗಂಬರಪ್ಪನ ಹಾಲೋ ಕಳಿ ಚಂದ ಹಳದಾಗ ಬಾಡಿಗೆ ಬಳ್ಳೂರ ತೀಡಿ ಮಾಡಿದ ಸ್ವನ್ನ ಹಾಲ ಹಂಗರಗಿ ಕೊರತಿಯ ಹಾಲ ಹಂಗರಗಿ ಕೊರತಿ ಕೋಲಾರ ಮುಂದ ನಿನಗೆಲ್ಲಿ